ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:21. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂತೆಯ ಕಟ್ಟು ತಲೆಯಂತರ ನಾನೇಬೇಕು ಪಾಂಚ ಪಾಂಡವರ ಧರ್ಮಾರೋ. ಅಂತೆಯ ಕಟ್ಟು ತಲೆಯಂತವರ ನೆನೆಬೇಕು ಪಾಂಚ ಪಾಂಡವರ ಧರ್ಮಾರೋ. ಅಂತೆಯ ಕಟ್ಟು ತಲೆಯಂತರ ನಾನೇಬೇಕು ಪಾಂಚ ಪಾಂಡವರ ಧರ್ಮಾರೋ. ಪಾಂಚ ಪಾಂಡವರ ದರ ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ದರ ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ದರ ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚದಂತೆ ಅಂತೆಯ ಕಟ್ಟು ತಲೆಯಂತರ ನೆನೆಬೇಕ ಪಾಂಚ ಪಾಂಡವರ ಧರ್ಮಾರೋ. ಅಂತೆಯ ಕಟ್ಟು ತಲೆಯಂತವರ ನೆನೆಬೇಕ ಪಾಂಚ ಪಾಂಡವರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ನೆನದಾರ ಧರ್ಮಾರನ ಚಿಂತಿಲ್ಲದಂತೆ ಸಾಯವೋ. ಓ ಮೋತ್ತಿನ ಮೋಗತಿನ ಕರ ಸೊಲದಿಲ್ಲ ಕನೆನಾರ ಮಗಳವ್ವ. ಮೋತ್ತಿನ ಮೋಗತಿನ ಕರ ಸೊಲದಿಲ್ಲ ಕನೆನಾರ ಮಗ. ಮೋತ್ತಿನ ಮೋಗತಿನ ಕರ ಸೊಲದಿಲ್ಲ ಕನೆನಾರ ಮಗಳವ್ವ. ಕನೆನಾರ ಮಗಳವ್ವ ಗುಮಗೆರೆ ಗರಚೆನ ಗೋಡೆಯ ಕರೆದು ಕುಲದಲ್ಲೇ ಕೊರುಬಾರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕೊರುಬಾರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣ ಕುಲದಲ್ಲೇ ಕೊರುಬಾರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕೊರುಬಾರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಜಡಿ ಮಂಟಿಗೆ ಅರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋರು ಬಾರ ಜಡಿ ಮಂಟಿಗೆ ಅರೇ ಶರಣಾರೋ ಜಡಿ ಮಂಟಿಗೆ ಅರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಅಂತ್ಯ ಕಟ್ಟು ಯಾಸಿಗೆ ಬಿಸಲ ಗಾಯಗಿದ್ದೇ ಕೋಗಾಲಿ ಆಗಾರ ಬಾಳಾಡಗಿಯೋ ಯಾಸಿಯ ಬಿಸಲ ಗಾಯಗಿದ್ದೇ ಕೋಗೇಲೆ ಆಸಾರ ದಾಸಿಗಿ ಬಿಸಲ ಗಾಯಿ ದೇಕೋಗಾಲಿ ಆಗಾರ ಬಾಳಾಡಕಿ ದಾಸಿಯ ಬಿಸಲ ಗಾಯಿ ದೇಕೋಗಾಲಿ ಆಗಾರ ಬಾಳಾಡಗಿದು ಆಗಾರ ಬಾಳಾಡಕಿ ಅವನು ದಾಗ ಪೂಜಾಡಿ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣೋ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣೋ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣೋ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ದುಡಿಯುವನು ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಕ ಪಾದ ಕ ಶಿವ ಶರಣೋ ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಕ ಪಾದ ಕ ಶಿವ ಶರಣೋ ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಲ್ಕ ಪಾದ ಕ ಶಿವ ಶರಣೋ ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಲ್ಕ ಪಾದ ಕ ಶಿವ ಶರಣೋ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ದುಡೆಯುವನು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷ